ಈಗ ರೈತರು ಬೀಜ ಪರೀಕ್ಷಾ ಕೇಂದ್ರಗಳಿಗೆ ಈಗ ಬೀಜಗಳನ್ನ ಚೆನ್ನಾಗಿದೆಯೋ ಇಲ್ಲ ತಿಳ್ಕೊಳ್ಳಿ, ಯಾಕಂದ್ರೆ ರೈತರು ಮಣ್ಣು ಪರೀಕ್ಷೆ ಹೇಗೆ ಮಾಡ್ತಾರೆ, ಹಾಗೆ ಬೀಜ ಪರೀಕ್ಷೆಯನ್ನ ಮಾಡಿಸಬಹುದು ಅಂದಿರಾ ತಾವು? ಹೇಗೆ ಬೀಜ ಪರೀಕ್ಷೆಯನ್ನ ಮಾಡಿಸಬಹುದು, ಅದಕ್ಕೆ ಅದೇ ಆಗಿರ್ತಕ್ಕಂತ ನಿಯಮಗಳಿದಾವೆ, ಅದೇ ರೀತಿ ಆಗಿರ್ತಕ್ಕಂತ ರೀತಿನಲ್ಲಿ ಅವರು ಮಾದರಿಯನ್ನು ಸಲ್ಲಿಸಬೇಕು. ಹೇಗೆ ಮಾದರಿಗಳು ಹೇಗಿರಬೇಕು, ರೈತರು ಬೀಜ ಪರೀಕ್ಷೆ ಕಳಿಸಬೇಕಾದ್ರೆ ಯಾವ ರೀತಿ ಇರ್ಬೇಕಂತಿರ್ತಾವು, ಏನೇನು ಒಂದು ಅಲ್ಲಿ ನಿಯಮಗಳಿಟ್ಟು ಕಳಿಸಬೇಕಾಗತ್ತೆ ರೈತರು ಬೀಜ ಪರೀಕ್ಷೆಗೆ? ರೈತರು ಈ ಬೀಜ ಮೊಳಕೆ ಪರೀಕ್ಷೆ ಮತ್ತು ಭೌತಿಕ ಪರೀಕ್ಷೆಯಿಂದ ಮುಂಚಿತವಾಗಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಬೀಜಗಳನ್ನ ಚೆನ್ನಾಗಿ ತಾವೇನು ಬಿತ್ತನೆಗಾಗಿ ಇಟ್ಕೊಂಡಿರ್ತಾರೆ ಅದನ್ನ ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು. ಅಂದ್ರೆ ಅದನ್ನ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ತೂರಿ ಬಿಟ್ಟು ಚೆನ್ನಾಗಿ ನಂತರ ಜರಡಿ ಹಿಡಿಬೇಕು. ಅವ್ರು ಬೀಜ ಸಂಸ್ಕರಣಾ ಘಟಕದಲ್ಲಿ ಏನ್ ಬಳಸ್ತಾರಲ್ಲ ಆ ತರ ಗಾತ್ರದ ಜರಡಿ ಬಳಸದೇ ಇದ್ರೂ ಪರವಾಗಿಲ್ಲ, ಅದಕ್ಕೆ ಹತ್ತಿರ ಹತ್ತಿರ ಇರ್ತಕ್ಕಂಥ ಗಾತ್ರದ ಜರಡಿಗಳನ್ನ ಬಳಸಬೇಕು. ಯಾಕಪ್ಪ ಅಂದ್ರೆ ಗಟ್ಟಿಯಾಗಿರ್ತಕ್ಕಂತ ಒಂದೇ ಗಾತ್ರದ ಬೀಜಗಳನ್ನ ನಾವು ಅದರಿಂದ ಪಡಿಬಹುದು. ಉದಾಹರಣೆಗೆ ಭತ್ತದಲ್ಲಿ ಕೋರ್ಸ್ ವೆರೈಟಿಗೆ 1.85 mm ಸ್ಲಾಟೆಡ್, ಫೈನ್ ವೆರೈಟೀಸ್ಗೆ 1.60 ಸ್ಲಾಟೆಡ್ ಬಳಸಬೇಕು. ತೊಗರಿನಲ್ಲಿ 3.5-4 mm ರೌಂಡ್ ಅಂದರೆ ದುಂಡನೆ ಗಾತ್ರದ ಜರಡಿ, ಕಡಲಿನಲ್ಲಿ 5-6 mm ದುಂಡನೆ ಗಾತ್ರದ ಜರಡಿ ಬಳಸೋದ್ರಿಂದ ಒಂದೇ ಗಾತ್ರದ ಬೀಜಗಳನ್ನು ಪಡಿಬೋದು. ಹಾಗೆಯೇ ಕಸ ಕಡ್ಡಿ ಮತ್ತು ಕಳೆ ಬೀಜಗಳು ಮತ್ತು ಏನಾದರೂ ಇದ್ದರೆ ಅದನ್ನು ಬೇರ್ಪಡಿಸ್ಬೋದು. ಈ ರೀತಿ ನಾವು ಸ್ವಚ್ಛ ಮಾಡಿ ಬೇರೆ ಬೇರೆ ಬೆಳೆ ಬೀಜಗಳಿಗೆ, ಉದಾಹರಣೆಗೆ ಈಗ ಕಡಲೆ, ತೊಗರಿ, ಸೋಯಾ ಅವರೆ, ಗೋವಿನ ಜೋಳ ಇವಕ್ಕೆಲ್ಲಕ್ಕೂ 1 kg ಬೀಜಗಳನ್ನ ಅವ್ರ ಪರೀಕ್ಷೆಗೆ, ಬೀಜ ಮಾದರಿಯನ್ನ ಅವ್ರ ಪರೀಕ್ಷೆಗೆ ಕಳಿಸ್ಬೇಕು. ರೈತರ ಸ್ಯಾಂಪಲ್ಗಳಿಗೆ, ರೈತರ ಮಾದರಿಗಳಿಗೆ ಅವರು ಏನು ಚಾರ್ಜ್ ಮಾಡುವುದಿಲ್ಲ, ಅವೆಲ್ಲ ಫ್ರೀ ಆಗಿರ್ತದೆ. ಅಕಸ್ಮಾತ್ ಅವರು ಬೀಜೋತ್ಪಾದನೆ ನಾವು ಮಾಡಿದೀವಿ, TL ಸೀಡ್ಸ್ ನ ನಾವು ಬೇರೆ ಕಡೆ ಸೋರ್ಸ್ ಅಲ್ಲಿ ತಗೊಂಡ್ ಬಂದ್ಬಿಟ್ಟು ನಾವೀಗ TL ಸೀಡ್ಸ್ ನ ನಾವು ಮಾಡ್ಕೊಂಡಿದೀವಿ, ಇದನ್ನೇ ನಾವು ರೈತರಿಂದ ರೈತರಿಗೆ ಹಂಚ್ಕೋತೀವಿ ಅನ್ನೋದಾದ್ರೆ ಆ ತರದ TL ಸೀಡ್ಸ್ಗಳಿಗೆ 150 rupees ಚಾರ್ಜ್ ಮಾಡ್ತಾರೆ. ಈಗ ಸುಮಾರು 6,000 ಹೆಚ್ಚು ಮಾದರಿಗಳನ್ನ ಈಗಾಗಲೇ ಬೀಜ ಪ್ರಮಾಣನ ಸಂಸ್ಥೆ ರಾಯಚೂರಲ್ಲಿ ಇದೆ ಅಲ್ಲ, ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ, ಈಗ ಆಲ್ರೆಡಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದಿಂದ ಬಂದಿರತಕ್ಕಂತ ಎಲ್ಲ, ಅಂದ್ರೆ ಈಗ ಕೇವಲ ನಾವು 6,000 ಜಾಸ್ತಿ ನೋಡಿದೀವಿ, ಇನ್ನೂ ಜಾಸ್ತಿ ಪ್ರಮಾಣದ ರೈತರು ಇದಕ್ಕೆ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ಅಕಸ್ಮಾತ್ ಆಗಿ ಹೌದಪ್ಪ ಇದಕ್ಕೆ ಯಾಕೆ ಖರ್ಚು ಮಾಡ್ಬೇಕು, ಇದಕ್ಕೆ ಯಾಕೆ ಅಲ್ಲಿ ತನಕ ಹೋಗ್ಬಿಟ್ಟು ನಾವು, ಆಮೇಲೆ ಈಗಂತೂ ಆಗೋದು ಸ್ವಲ್ಪ ಕಳಿಸೋದು ಕಷ್ಟ, ಅವಾಗ ಏನ್ ಮಾಡ್ಬೇಕು, ತಾವು ರೈತರು ತಾವು ಮನೆಯಲ್ಲೇ ಪರೀಕ್ಷೆಗಳನ್ನ ಮಾಡಬಹುದು. ಅಂದ್ರೆ ಮೊಳಕೆ ಪರೀಕ್ಷೆಯನ್ನ ಮಾತ್ರ ಮಾಡಬಹುದು, ಮೊಳಕೆ ಪರೀಕ್ಷೆ ಜೊತೆಗೆ ಅವ್ರ ಭೌತಿಕ ಶುದ್ಧತೆಯನ್ನು ಕಾಪಾಡ್ಕೋಬಹುದು. ಈ ಜರಡಿ ಮಾಡೋದ್ರಿಂದ ಅನೇಕ ಕಸ ಕಡ್ಡಿ ಎಲ್ಲಾ ವಸ್ತುಗಳು ಅದರಿಂದ ಬೇರೆ ಬೇರೆ ಜಾತಿ ಬೀಜಗಳು ಹೋಗ್ಬಿಡ್ತವೆ, ಎಲ್ಲ ಗಟ್ಟಿಯಾಗಿರ್ತಕ್ಕಂಥ ಬೀಜಗಳನ್ನು ಒಂದೇ ಗಾತ್ರದ ಇರ್ಬೇಕು, ಶುದ್ಧವಾಗಿರ್ಬೇಕು ಭೌತಿಕವಾಗಿ ನೋಡ್ಲಿಕ್ಕೆ. ಅದನ್ನ ಅವರು ತಾವು ಮನೆಯಲ್ಲೇ ಮಾಡ್ಕೋಬಹುದು ಆ ತರದ. ಆ ಭೌತಿಕ ಶುದ್ಧತೆ ಏನೇ ಬಹಳಷ್ಟು ಕಸ ಇರಬಾರ್ದು, ಆಮೇಲೆ ದೊಡ್ಡ ದೊಡ್ಡ ಗಾತ್ರದ ಬೀಜಗಳನ್ನ ಬಳಸೋದ್ರಿಂದ, ದೊಡ್ಡ ದೊಡ್ಡ ತೆನೆಯಿಂದ ಬಂದಿರತಕ್ಕಂಥದ್ರಿಂದ ಮತ್ತೆ ದೊಡ್ಡ ದೊಡ್ಡ ಕಾಳುಗಳನ್ನ ನಾವು ಬೀಜಗಳನ್ನ ಆರಿಸ್ಕೊಳ್ಳೋದ್ರಿಂದ ಅವು ಸದೃಢವಾಗಿ ಬೆಳೀತವೆ. ಈಗ ನಿಮ್ಮಲ್ಲಿ ರೈತರು ಬೀಜ ಪರೀಕ್ಷೆಗೆ ಕಳಿಸಿದ್ರೆ ಮಾಡಿಕೊಡ್ತೀರಾ ವಿಶ್ವವಿದ್ಯಾಲಯದಲ್ಲಿ, ಹೇಗೆ ಚಾರ್ಜ್ ಮಾಡ್ತಾರೆ ಅದಕ್ಕೆಲ್ಲ ಹೇಗೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಾರ್ಜ್ ಮಾಡ್ತಾರೆ, ಆದ್ರೆ ಕನಿಷ್ಠ ಬೆಲೆ ಇಟ್ಟಿದ್ದಾರೆ. ಬರೀ ಬೀಜ ಮೊಳಕೆ ಪ್ರಮಾಣ ಕಂಡುಹಿಡಲಿಕ್ಕೆ 60 rupees, ತೇವಾಂಶ ಕಂಡುಹಿಡಲಿಕ್ಕೆ 10 rupees, ಭೌತಿಕ ಶುದ್ಧತೆ 25 rupees, ಎಲ್ಲಾ ಸೇರಿ ಒಟ್ಟಾಗಿ ಮಾಡಿಕೊಡ್ಬೇಕಂದ್ರೆ 100 rupees ಒಂದು ಮಾದರಿಗೆ. ಈಗ ಭೌತಿಕ ಶುದ್ಧತೆ ಅಥವಾ ತೇವಾಂಶ ಮತ್ತು ಮೊಳಕೆ ಪ್ರಮಾಣ, ತಳಿಯ ಶುದ್ಧತೆ ಅದೇನಾರ ಕಂಡುಹಿಡಿತಾರ? ತಳಿಯ ಶುದ್ಧತೆ ಬೇರೆ ಅಡಲ್ಟ್ರೇಷನ್ ಆಗಿದೆ ಆ ಬೀಜ ಹೇಗೆ, ತಳಿ ಶುದ್ಧತೆಯನ್ನು ಕಂಡುಹಿಡಿತೀವಿ. ಇನ್ನ ಮುಖ್ಯವಾದದ್ದು ರೈತರಿಗೆ ಸಮಸ್ಯೆ ಅಂತಂದ್ರೆ ಒಮ್ಮೆ ಬೀಜ ಬಿತ್ತಾರೆ ಸರಿಯಾಗಿ ಮೊಳಕೆ ಬರೋದಿಲ್ಲ. ಈ ಮೊಳಕೆ ಒಂದು ಪರೀಕ್ಷೆಯನ್ನು ಹೇಗೆ ಮಾಡಬೇಕಾಗತ್ತೆ, ಜರ್ಮಿನೇಷನ್ ಟೆಸ್ಟ್ ರೈತರು ಮಾಡೋದಾದ್ರೆ ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಮಾಡೋದ್ರಿಂದ ಒಳ್ಳೆ ಒಂದು ಫಲಿತಾಂಶವನ್ನು ಪಡಿಬಹುದು ಅಂತಿರ್ತಾವೆ? ನಮ್ಮ ಪ್ರಯೋಗಾಲಯದಲ್ಲಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಮೊಳಕೆ ಕಾಗದ ಪದ್ಧತಿ ಅಂತ ಬಳಸ್ತಾರೆ. ಮೊಳಕೆ ಕಾಗದ ಅಂದ್ರೆ ಜರ್ಮಿನೇಷನ್ ಪೇಪರ್ ಅಂತ ನಾವು ಹೇಳ್ತೀವಿ, ಅದನ್ನ ಬಳಸಿ ನಾವು ಮಾಡ್ಬೇಕಾಗತ್ತೆ. ಅದು ನೀರು ಹೀರ್ಕೊಳ್ಳತಕ್ಕಂಥ ಶಕ್ತಿ ಇರಬೇಕು, ಅದರಲ್ಲಿ ಯಾವುದು ಟಾಕ್ಸಿಕ್ ಅಂಶಗಳು ಇರಬಾರ್ದು, ವಿಷ ಅಂಶಗಳು ಯಾವುದು ಇರಬಾರ್ದು, ಯಾವುದು ಕೆಮಿಕಲ್ಸ್ ಇರಬಾರ್ದು, ಆ ಥರದ ಕೆಲವೊಂದು ಗುಣಮಟ್ಟ ಹೊಂದಿರತಕ್ಕಂಥ ಜರ್ಮಿನೇಷನ್ ಪೇಪರ್ ಅಂತ ಇರುತ್ತೆ. ಅಂದರೆ ಮೊಳಕೆ ಕಾಗದ ಬಳಸ್ಕೊಂಡು ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಕನಿಷ್ಠ 400 ನಾವು ಪರೀಕ್ಷೆ ಮಾಡಬೇಕಾಗತ್ತೆ. 100 ಬೀಜಗಳನ್ನ ಒಂದೊಂದು ರೆಪ್ಲಿಕೇಶನ್ ತರ ಹಾಕೋಬೇಕು ನಾವು. ಹೇಗಪ್ಪ ಅಂತಂದ್ರೆ, ಒಂದು ಪಾಲಿಥಿನ್ ಹಾಳೆ ತಗೋಬೇಕು. ಪಾಲಿಥಿನ್ ಹಾಳೆ ತಗೊಂಡ್ಬಿಟ್ಟು ಈ ಜರ್ಮಿನೇಷನ್ ಪೇಪರ್ ಅಂತ ಏನ್ ನಾವು ಹೇಳ್ತೀವಿ ಮೊಳಕೆ ಕಾಗದಗಳನ್ನ

ಬೀಜಗಳನ್ನ ಹಾಕಿ ಮುಚ್ಚಬೇಕು. ಮುಚ್ಚಿ ಮತ್ತೆ ಅಂದ್ರೆ ಇಲ್ಲಿ ಪೇಪರ್ ಅಲ್ಲಿ ಮತ್ತೆ ಲ್ಯಾಬೋರೇಟರಿ ಅಲ್ಲಿ ಸ್ವಲ್ಪ ಬೇಗ ಬರ್ತವೆ, ಎಂಟರ್ತಾರೆ ಅಲ್ಲಿ ಒಂದ್ ಎರಡು ಮೂರು ದಿನ ತಡವಾಗಿ ಬರ್ತವೆ. ಇಲ್ಲಪ್ಪ ನಮಗೆ ಮರಳನ್ನು ತರಲ್ಲ, ನಮ್ದೇ ಹೊಲ ಇದೆ, ಹೊಲದಾಗೆ ಮಾಡ್ಬಿಡ್ತೀವಿ, ಹೆಂಗಿದ್ರು ಹೊಲಕ್ಕೆ ಅಡ್ಡಾಡ್ತೀವಿ ಅನ್ನೋದಾದ್ರೆ ಆ ಹೊಲದಲ್ಲೇನೆ ಒಂದಿಷ್ಟು ಮಣ್ಣನ್ನ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಸಾಲ್ ಕೊರೆದು ಅದರಲ್ಲೂ ಬೀಜಗಳನ್ನ ಹಾಕಿ ಪರೀಕ್ಷೆ ಮಾಡ್ಬೋದು. ಬಿಡು ಒಂದು ಒಂದು ವಾರ ಅಥವಾ ಹತ್ತು ದಿನದ ನಂತರ ಅವರು ನೋಡಿದ್ರೆ ಎಷ್ಟು ಪ್ರಮಾಣದಷ್ಟು ಬೀಜ ಮೊಳಕೆ ಹೊಡೆದಿದ್ದೇವೆ ಅಂತ ಗೊತ್ತಾಗ್ತದೆ. ಈಗ ಜಾಸ್ತಿ ಬಂತು ಅಂತಂದ್ರೆ ಒಳ್ಳೆದು, ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಕಡಿಮೆ ಇತ್ತು ಮೊಳಕೆ ಕಡಿಮೆ ಬಂದಿತ್ತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೀಜಗಳನ್ನು ನಿರ್ಧಾರ ಮಾಡಬೇಕು. ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ? ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಬೀಜ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಮಗಿನ್ನ ಅನೇಕ ಸ್ಕೋಪ್ ಅವಕಾಶಗಳಿದೆ. ಬರೀ ಕೇವಲ 6,000 ಸ್ಯಾಂಪಲ್ ಗಳು ಕಡಿಮೆ ಆಯ್ತದು ಆರು ಜಿಲ್ಲೆಗಳಿಗೂ ಅಥವಾ ಇಡೀ ಇದಕ್ಕೆ ಹೋಲಿಸಿದ್ರೆ. ಇನ್ನ ರೈತ ಮುಂದೆ ಮುಂದೆ ಬಂದು ತಮ್ಮ ಸ್ಯಾಂಪಲ್ಗಳನ್ನ ಮಾದರಿಗಳನ್ನ ಪರೀಕ್ಷೆ ಮಾಡಿ ಬಳಸಲೇಬೇಕು. ಈಗ ಇದರಿಂದ ಆಗಿರ್ತಕ್ಕಂಥ ಈಗ ನಾವು ಕೇಳ್ಬೋದು, ಪರೀಕ್ಷೆ ಮಾಡೋಕೆ ಮಾಡಿ ಬಿತ್ತಿದ್ರೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕು, ನಾವು ಬೀಜೋಪಚಾರ ಮಾಡಬೇಕೋ ಬೇಡೋ ಅವೆಲ್ಲ ಗೊತ್ತಾಗುತ್ತೆ, ಅಥವಾ ಎಷ್ಟು ಬೇಕು ಅದೆಲ್ಲ ಮಾಡ್ಕೋಬಹುದು. ಅದಲ್ದೇನೆ ಇದಾದ ನಂತರ ಲಾಭ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್, ನಮ್ಮ ರೈತರ ಆದಾಯ ದ್ವಿಗುಣಗೊಳ್ಳಬೇಕು. ಈಗ ನೀವು ಉತ್ತಮ ಗುಣಮಟ್ಟದ ಬೀಜ ನೀವು ಬಳಸದೇ ಇದ್ರೆ, ಈಗ ನೀವು ಏನೇ ಹಾಕ್ರಿ, ಗೊಬ್ಬರ ಹಾಕ್ರಿ, ನೀರ್ ಹಾಕ್ರಿ, ಗುಣಮಟ್ಟದ ಬೀಜ ಲಾಸ್ ಆಗ್ಬಿಡ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜದಿಂದಾನೇ 20-30% ಲಾಭ ಮಾಡಬಹುದು ನೀವು. ಅದು ಅವ್ರಿಗೆ ಅರಿವಾಗ್ಬೇಕು. ಅದು ಅರಿವಾಯ್ತು ಅಂತಂದ್ರೆ ಇಲ್ಲಿ ಜಾಗೃತರಾಗಬೇಕು, ಬೀಜವನ್ನ ಬಿತ್ತನೆಗೆ ಬಳಸಬೇಕು. ಈಗ ಅವ್ರೇನಂತಾರೆ, ಇಷ್ಟು ಯಾಕಪ್ಪ ಸುಮ್ನೆ ತರ್ತೀವಿ ಬಿತ್ತು ಬಿಡ್ತೀವಿ, ಅಥವಾ ಇಲ್ಲೇ ಮನೆಯಲ್ಲೇ ಇದಾವೆ ಅವ್ನ್ ಮತ್ತೆ ಹಾಕಿ ಹಾಕ್ಬಿಟ್ರು, ಮನೆಯಲ್ಲಿರೋ ಬೀಜ 5 kg ಬದಲು 10 kg ಹಾಕಿದ್ರು ಏನ್ ಆಗಲ್ಲ, ಜಾಸ್ತಿ ಹಾಕ್ಬಿಡೋ. ಆದ್ರೆ ಸದೃಢವಾಗಿರ್ತಕ್ಕಂತ ಬೀಜಗಳು ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದು ಅರ್ಥ ಆಗ್ಬೇಕು. ಅದಲ್ದೇನೆ ಏನೇನ್ ಲಾಭ ಅಂತ ತಿಳ್ಕೊಂಡ್ರೆ ಅವ್ರು ಮುನ್ನುಗ್ಗಿ ಬರ್ತಾರೆ. ಅದು 1-2 ನಿಮ್ಗೆ ತಿಳಿಸ್ಕೊಡೋಣ ಅಂತ ಇಷ್ಟಪಡ್ತೀನಿ. ಈ ಬೀಜ ಪರೀಕ್ಷೆ ಮಾಡಿದ ನಂತರ ನೀವೇನ್ ಒಳ್ಳೆ ಬೀಜ ಬಿತ್ತುತ್ತೀರಲ್ಲ, ಉತ್ತಮವಾಗಿ ಇದಾವ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ ಪರೀಕ್ಷೆಯಿಂದ. ಇದರಿಂದ ಒಂದೇ ಗಾತ್ರದ ಬೀಜಗಳು ಸಿಗ್ತವೆ. ಒಂದೇ ಗಾತ್ರದ ಬೀಜ ಇರೋದ್ರಿಂದ ಬೆಳೆ ಸಮನಾಗಿರೋದ್ರಿಂದ ಕೂರ್ಗೆಯಿಂದ ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀವು 10-12 kg ಬಳಸೋ ಬದಲು ಸ್ವಲ್ಪ ಪ್ರಮಾಣದ ಬೀಜ ನಾವು ಉಳಿತಾಯ ಮಾಡೋದು ಬೀಜ ಎಷ್ಟು ಬಳಸ್ತಿರೋದ್ರ. ಉತ್ತಮ ಬೀಜಗಳನ್ನ ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಮೊಳಕೆ ಹೊಡಿತದೆ. ಎಕರೆವಾರು ಎಷ್ಟು ನಮಗೆ ನಿರ್ದಿಷ್ಟವಾಗಿ ಸಸಿಗಳು ಬೇಕು. ಈಗ ನೋಡಿ, ಈಗ ತೊಗರಿ ಆಗ್ಲಿ ಈಗ ಬಿತ್ತಾರೆ, ಬಿತ್ತಬಿಟ್ಟು ಮನೆ ಬಂದ್ಬಿಡ್ತಾರೆ, ಒಂದ್ 15 ಹೋಗಿ ನೋಡಿದ್ರೆ ಕೆಲವೊಂದಿಷ್ಟು ಸಸಿಗಳು ಅಲ್ಲಲ್ಲೇ ಸಾಯ್ತಾ ಇರ್ತವೆ. ಅದು ಮುಂಚೆನೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಸಿಗಳು ಇದ್ರಲ್ಲಿ ರೋಗ ಇದೆ. ಸಸಿ ಸಾಯಿಗೋರು ಕೊಳೆ ರೋಗ ಬರುತ್ತೆ, ಕಾಂಡ ಕೊಳೆ ರೋಗ ಬರುತ್ತೆ, ಇವೆಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಪರೀಕ್ಷೆ ಮೊದ್ಲೇ ಮಾಡಿಸ್ಕೊಂಡ್ಬಿಟ್ರೆ ನಾವು ಜಾಸ್ತಿ ಬಿತ್ತಬೇಕಾ ಕಡಿಮೆ ಬಿತ್ತಬೇಕಾ ಅದು ಗೊತ್ತಾಗುತ್ತೆ. ಅಥವಾ ಅದಕ್ಕೇನ್ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು. ಈ ಅದೇ ಅಲ್ದೇನೆ ಈಗ ಉತ್ತಮ ಬೀಜಗಳಿಂದ ಬಂದಿರತಕ್ಕಂಥ ಸಸಿಗಳೇನಿರ್ತಾವಲ್ಲ ಸದೃಢವಾಗಿರ್ತವೆ, ಶಕ್ತಿಯುತವಾಗಿರ್ತವೆ, ಏಕರೂಪದಿಂದ ಬೆಳೀತಾರೆ. ಆಮೇಲೆ ಇದರಿಂದಾಗಿ ಕೀಟ ಮತ್ತು ರೋಗಗಳ ಬಾಧೆಯನ್ನ ತಡಿತಕ್ಕಂಥ ಶಕ್ತಿ ಇರುತ್ತೆ. ಆಮೇಲೆ ಜೊತೆ ಜೊತೆಗೆ ಬರ್ತಕ್ಕಂಥ ಕಳೆ ಬೀಜಗಳ ಜೊತೆಗೆ ಕಾಂಪಿಟೇಷನ್ ಮಾಡಿ ಮೇಲೆ ಬರ್ತವೆ, ಸದೃಢವಾಗಿ ಮೇಲೆ ಬರ್ತವೆ. ಅದು ಅಲ್ದೇನೆ ಏಕಕಾಲಕ್ಕೆ ಮಾಗುತ್ತವೆ, ಅಂದ್ರೆ ಒಂದೇ ರೀತಿ ಕಟಾವು ಮಾಡಬಹುದು, ಒಕ್ಕಣೆ ಮಾಡಬಹುದು ಒಂದೇ ಸಮಯದಲ್ಲಿ. ಈಗ ಕಳಪೆ ಮಟ್ಟದ ಬಿತ್ತನೆ ಬೀಜ ನಾವೇನಾದ್ರು ಉಪಯೋಗಿಸಿದ್ರೆ ಬೆಳೆ ಸರಿಯಾಗಿ ಬರೋದಿಲ್ಲ, ಅಲ್ಲಲ್ಲೇ ಸಾಯ್ತವೆ, ಅದರಿಂದ ನಷ್ಟ ಜಾಸ್ತಿ ಆಗ್ತದೆ. ಅದಲ್ದೇನೆ ಈ ಅನ್ಯ ಜಾತಿ ತಳಿಗಳು ಆಮೇಲೆ ಇತರೆ ತಳಿ ಗಿಡಗಳು ಕಳೆ ಗಿಡಗಳ ಪ್ರಮಾಣ ಕಡಿಮೆ ಆಗುತ್ತೆ. ಈ ಕಡಿಮೆ ಆದ್ರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಬೇರೆ ತಳಿ ಬೀಜ ನಾವು ಮೊದಲೇ ತೆಗೆದು ಬಿಟ್ರೆ ಜೈವಿಕ ಶುದ್ಧತೆ ಉಳಿತದೆ, ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ತಳಿ ಶುದ್ಧತೆ ಉಳಿಯುತ್ತೆ. ನಾವು ಅನ್ಕೋತೀವಿ ಇದು ಹೀಗೆ ಇರ್ಲಿ ಬಿಡಪ್ಪ, ಒಂದ್ 4 ಗಿಡಗಳು ನೋಡಿ ತೊಗರಿ ತೊಳಕ ಹೋದಾಗ ಬೇರೆ ಬೇರೆ ತಳಿಗಳು ಕುಡಿರ್ತವೆ, ಮತ್ತ ಬೇರೆ ಬೇರೆ ತಳಿಗಳು ಕುಡಿರ್ತವೆ. ಹೌದು, ಆ ತರದ್ದು ನಾವು ಈಗ ಬೆಳೆಯುವಾಗಲೇ ನಾವು ಅದನ್ನ ತೆಗೆದಿಡ್ರೆ ಬಿತ್ತುವಾಗನು ಕೇರ್ ತಗೋಬೇಕು. ಬೆಳೆ ಬರುವಾಗಲೂ ನಾವು ಕೆಲವೊಂದಿಷ್ಟು ಗಿಡಗಳು ಯಾವ ಜಾತಿ ಇದಾವೆ, ಯಾವ ತಳಿ ಇದಾವೆ, ಹೂವು ಜಾಸ್ತಿ ಬೇರೆ ಇದೆಯೋ ಅವೆಲ್ಲ ನೋಡ್ಬಿಟ್ಟು ನಾವು ಆರಿಸ್ಕೊಂಡ ಗಿಡಗಳನ್ನ ತೆಗೆದ್ರೆ ಅಲ್ಲೂ ಸಹ ನಾವು ತಳಿ ಶುದ್ಧತೆಯನ್ನು ಕಾಪಾಡ್ಕೊಳ್ಳಕ್ಕೆ ಅನುಕೂಲ. ಅಂದ್ರೆ ರೈತ ಬಾಂಧವರು ಯಾರು ಬೀಜ ತಮ್ಮ ಸ್ವಂತ ಬೀಜ ಉಪಯೋಗ ಮಾಡುವಂತವ್ರು ಇಂಥ ಪರೀಕ್ಷೆಗಳನ್ನ ಮಾಡಿಸಿ ಬಿತ್ತನೆಗೆ ಬಳಸಬೇಕಾಗತ್ತ. ಈಗ ಸಾಮಾನ್ಯವಾಗಿ 80% ರೈತರು ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಬೀಜಗಳನ್ನ ತಂದು ಬಿತ್ತಾರೆ. ಒಮ್ಮೆ ಬಿತ್ತಿದಾಗ ಅಲ್ಲಿ ಸಹ ಮೊಳಕೆ ಬರದೇ ಹೋಗ್ಬೋದು, ಮೊಳಕೆ ಚೆನ್ನಾಗಿ ಬರ್ಬೋದು ಅಂತ ಸಂದರ್ಭಗಳು ಇರ್ತವೆ. ಅಲ್ಲಿ ರೈತರು ಏನ್ ಮಾಡ್ಬೇಕು, ಬಿತ್ತಾರೆ ಒಮ್ಮೆ ಬೀಜ ನಾಟೋದೇ ಇಲ್ಲ, ಅಂತ ಸಂದರ್ಭದಲ್ಲಿ ಏನು ರೈತರು ಯಾವ ರೀತಿ ಜಾಗೃತರಾಗಿರ್ಬೇಕಂತ ಇರ್ತಾವೆ? ಇದು ಒಳ್ಳೆ ಪ್ರಶ್ನೆ. ರೈತರು ಇದು ಯೋಚನೆ ಮಾಡಲೇ ಹೌದು. ಈಗ ತಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಬಿತ್ತಕ್ ಹೋಗ್ಬಿಡ್ತಾರೆ. ಆಮೇಲೆ ಬಿತ್ತನೆಗೆ ಮುಂಚೆ ಒಂದ್ ಎರಡು ದಿನ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು. ಅದೇನಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಬೀಜಗಳನ್ನ ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಹಾಕೋಬೇಕು. ಸ್ವಲ್ಪ ಬೀಜ ತೆಗೆದಿಟ್ಕೋಬೇಕು, ಬಿಲ್ ತೆಗೆದಿಟ್ಕೋಬೇಕು, ಅದ್ರ ಜೊತೆಗೆ ಬಂದಿರತಕ್ಕಂಥ ಪ್ಯಾಕೆಟ್ ತೆಗೆದಿಟ್ಕೋಬೇಕು, ಅದ್ರ ಜೊತೆಗೆ ಬಂದಿರತಕ್ಕಂಥ ಬಿಲ್ ಬೀಜಗಳನ್ನ ತೆಗೆದಿಡ್ಬೇಕು, ಬಿಲ್ ಮುಖ್ಯವಾಗಿ ಬಿಲ್ ಅನ್ನ ತೆಗೆದಿಟ್ಕೋಬೇಕು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅಲ್ಲೇನೆ ಮೊಳಕೆ ಪರೀಕ್ಷೆನು ನಾವು ಮಾಡ್ಕೋಬಹುದು, ಮನೆ ಅಲ್ಲೇನೆ ಹೊಲದಲ್ಲೇನೆ ಮನೆಯಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ. ಒಂದು 8-10 ದಿನದಲ್ಲಿ ಬಂದ್ಬಿಡುತ್ತೆ ನಿಮಗೆ, ಒಂದ್ 50 ಬೀಜ ಹಾಕಿದ್ರೆ 4 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನಾದ್ರು ದ್ವಿದಳ ಧಾನ್ಯಗಳಾಗಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಇತ್ತು ಅಂದ್ರೆ 8 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅಕಸ್ಮಾತ್ ಅವು ಮೊಳಕೆ ಬರ್ಲಿಲ್ಲ, ಹೊಲದಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ ಯಾಕೆ ಮೊದ್ಲೇ ಪರೀಕ್ಷೆ ಮಾಡ್ಕೊಂಡಿದ್ರೆ ಗೊತ್ತಾಗಿರ್ತಿತ್ತು. ಸಡನ್ ಆಗಿ ನಾವು ಬಿತ್ತೋದ್ರಿಂದ ಏನಾಗುತ್ತೆ, ಆಮೇಲೆ ನಾವು ಯೋಚನೆ ಮಾಡೋ ಅದನ್ನ ಟೆಸ್ಟ್ ಪರೀಕ್ಷೆ ಮಾಡೋಕ್ಕೂ ನಮ್ಮ ಹತ್ರ ಸ್ವಲ್ಪ ಬೀಜ ಇರ್ತವೆ, ಉಳ್ಸ್ಕೊಂಡಿದ್ದೆ ಒಳ್ಳೇದು ಅಂತ ಉಳ್ಸ್ಕೊಂಡಿರ್ತಕ್ಕಂತ ಬೀಜಗಳನ್ನ ನಾವು ಮತ್ತೆ ನಮ್ಮಲ್ಲೇ ಹಾಕಿಕೊಂಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಆಯಾ ತಾಲೂಕಿನ ಕೃಷಿ ನಿರ್ದೇಶಕರನ್ನ ಭೇಟಿಯಾಗಿ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಕೃಷಿ ನಿರ್ದೇಶಕರಿಗೆ ಹೋಗ್ಬಿಟ್ಟು ನಮಗೆ ಈ ತರ ಆಗಿದೆ, ಈ ತರ ನಮ್ಮ ಜೊತೆ ಬೀಜಗಳಿದೆ, ಪಾಕೆಟ್ ಇದೆ, ನಮ್ಮಲ್ಲಿ ರಸೀದಿನೂ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಬರೆದು ಕೊಡ್ಬೇಕು. ಈ ತರ ನಮ್ಮಲ್ಲಿ ಒಂದು ರೈತರಿಗೆ ತಿಳುವಳಿಕೆ ಬರಬೇಕು. ಆಮೇಲೆ ಈಗಿನ ಒಂದು ಸಂದರ್ಭದಲ್ಲಿ ಅಂತೂ ಪ್ರೈವೇಟ್ ಕಂಪನಿಯವ್ರಿಗೂ ತಮ್ಮದೇ ಬೀಜಗಳನ್ನು ಸಹ ಸೇಲ್ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಸಹ ಮಾರಾಟ ಕಡಿಮೆ ಆಗಿದೆ. ರೈತರಿಗೆ ಇನ್ನೊಬ್ರು ರೈತರಿಂದ ಬೇರೆ ಜಿಲ್ಲೆಗೆ ಹೋಗಿ ತರ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಂತೂ ತಮ್ಮ ಬೀಜಗಳನ್ನ ತಾವೇ ಬಳಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದು ಈ ತರ ಇಲ್ಲದೇ ಇದ್ರು ಬಳಸ್ಕೊಂತ ಇದ್ರು. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಅಕಸ್ಮಾತ್ ಬೀಜ ಪರೀಕ್ಷಾ ಕೇಂದ್ರಕ್ಕೆ ಅವ್ರು ಕಳಿಸದೇ ಇದ್ರು ಪರವಾಗಿಲ್ಲ, ಸಿಂಪಲ್ ಆಗಿ ಸರಳವಾಗಿ ಇಂಥ ಒಂದು ಪದ್ಧತಿಗಳನ್ನ ಅವ್ರು ಬಳಸ್ಕೊಂಡ್ರೆ ಮುಂದಾಗ್ತಕ್ಕಂಥ ನಷ್ಟವನ್ನು ತಪ್ಪಿಸಿ ಅನುಕೂಲ ಆಗುತ್ತೆ. ಒಳ್ಳೇದು ಡಾಕ್ಟರ್ ಎನ್ ಎಂ ಶಕುಂತಲಾ ಅವರೇ, ಇದುವರೆಗೂ ಈ ಬೀಜ ಪರೀಕ್ಷೆ ಅಂದ್ರೇನು, ಯಾವ ರೀತಿ ಪರೀಕ್ಷೆಯನ್ನು ಮಾಡಬಹುದು ಅಂತಕ್ಕಂಥ ವಿಚಾರ. ಗಾದೆ ಮಾತಿದೆ ಏನಂತಂದ್ರೆ, ಬೀಜದಂತೆ ಬೆಳೆ, ನೂಲಿನಂತೆ ಬಟ್ಟೆ ಅಂತಕ್ಕಂಥ ಒಂದು, ನೂಲಿನಂತೆ ಸೀರೆ ಅಂತಕ್ಕಂಥ ಒಂದು ಗಾದೆ ಮಾತು. ಅದೇ ರೀತಿ ರೈತರು ಉತ್ತಮ ಬೆಳೆಯನ್ನು ತಗೋಬೇಕಂದ್ರೆ ಉತ್ತಮ ಬೀಜವನ್ನ ಮುಖ್ಯವಾಗಿ ಕೃಷಿಯಲ್ಲಿ ಬಳಸಬೇಕು. ಅದು ಅಲ್ಲದೆ ಸುಬೀಜಂ ಸುಕ್ಷೇತ್ರ ಸಂಪದೈತೆ ಜಯತೆ, ಒಳ್ಳೆ ಬೀಜ ಒಳ್ಳೆ ಕ್ಷೇತ್ರದಲ್ಲಿ ಬಂತು ಅಂತಂದ್ರೆ ಜಯ ಇರುತ್ತೆ. ಹೌದೌದೌದು, ಯಾಕಂದ್ರೆ ಬೀಜ ಅದಕ್ಕೆ ಅಷ್ಟು ಮಹತ್ವನ ಕೊಡಬೇಕಾಗಿದೆ. ಇತ್ತೀಚೆಗೆ ರೈತರು ಒಳ್ಳೆ ಒಂದು ಬೀಜಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ಹಿರಿಯರು ಕೊಡ್ತಾ ಇದ್ರು, ಬೀಜ ಅಂತಂದ್ರೆ ಅದು ದೇವ್ರ ಸಮಾನ ಅಂತ ಹೇಳೋದನ್ನ ಪೂಜ್ಯ ಭಾವನೆಯಿಂದ ಪೂಜೆ ಮಾಡಿ ಬಿತ್ತನೆಗೆಲ್ಲ ಬಳಸ್ತಾ ಇದ್ರು. ಆ ಬೀಜವನ್ನ ಒಳ್ಳೆ ರೀತಿಯಿಂದ ಯಾರಿಗೂ ಕೈ ಮುಟ್ಟದಲ್ಲಿ ನೆಲಕದಲ್ಲಿ ಒಳ್ಳೆ ಸುರಕ್ಷಿತವಾಗಿ ಬೀಜವನ್ನ ಇಡ್ತಿದ್ರಲ್ಲ, ಆರ್ತಿ ಅದಕ್ಕೆ ಪೂಜ್ಯ ಭಾವನೆ ಇರ್ತಿತ್ತು. ಅದೇ ರೀತಿ ಭಾವನೆ ಇಟ್ಕೋಬೇಕು ರೈತರು, ಬಿತ್ತನೆಗೆ ಉತ್ತಮ ಬೀಜವನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವ್ ಅಂದಂಗೆ ಬೀಜ ಏನಾದ್ರೂ ಈಗ ಪ್ಯಾಕೆಟ್ ಬೀಜ ತಂದಾಗ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಸಾವಯವ ಬೀಜೋತ್ಪಾದನೆಗೂ ಸಹ ರೈತರು ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳಿ, ತಾವೇ ತಮ್ಮ ಬೀಜಗಳನ್ನ ಬಳಸೋದ್ರ ಜೊತೆಗೆ ಸಾವಯವ ಗೊಬ್ಬರ, ಸಾವಯವ ಔಷಧಿಗಳನ್ನ ಬಳಸೋದ್ರಿಂದ, ಆಮೇಲೆ ಸಾವಯವ ಬೀಜೋತ್ಪಾದನೆಗೆ ಏನೇನ್ ಮುಂಜಾಗ್ರತೆ ತಗೋಬೇಕು ಅನ್ನೋದನ್ನು ಸಹ ಅವರು ತಾವು ಬೀಜ ಪ್ರಮಾಣ ಸಂಸ್ಥೆಯಲ್ಲಿ ಹೋಗಿ ಭೇಟಿ ಆದ್ರೆ ಈ ಔಷಧಿ ಹೊಡೆಯೋದು ಕಡಿಮೆ ಮಾಡುತ್ತೆ. ನಮ್ಮ ಆರೋಗ್ಯನೂ ಸಹ ನಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಒಂದ್ 3 ವರ್ಷದ ತನಕ ಅವ್ರು ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ 4ನೇ ವರ್ಷದಿಂದ ಅವ್ರದೇ ಆಗ್ಬಿಡುತ್ತೆ, ಅವ್ರ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅವ್ರಿಗೂ ಸಹ ಸರ್ಟಿಫೈ ಮಾಡ್ತಾರೆ. ಸಾವಯವ ಹಣ್ಣುಗಳಿಗೆ ಎಷ್ಟು ಬೆಲೆನೋ ಸಾವಯವ ಬೀಜಕ್ಕೂ ಅಷ್ಟೇ ಬೆಲೆ. ಯಾಕಂದ್ರೆ ಮುಂದೆ ಅದೇ ಬೀಜನೇ ಎಲ್ಲಾ ರೈತರು ಬಳಸೋದ್ರಿಂದ ಔಷಧಿನ ಸಹ ಕಡಿಮೆ ಬಳಸ್ತಾರೆ, ಒಳ್ಳೆ ಕಾಳನು ಸಿಗುತ್ತೆ, ಬೀಜನು ಸಿಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಸ್ವಲ್ಪ ಸಾವಯವ ಬೀಜೋತ್ಪಾದನೆಗೂ ಸಹ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಳ್ಳೇದು ಮೇಡಮ್ ಅವರು, ತಾವು ಹೇಳಿದಂತ ವಿಚಾರವನ್ನ ರೈತರು ಗಮನಿಸಿ ಅಂತ ಹೇಳೋಣ, ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ಧನ್ಯವಾದಗಳು ಸರ್. ಇದುವರೆಗೂ ಬೀಜ ಪರೀಕ್ಷೆಯ ಮಹತ್ವ ಕುರಿತು ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.

ಅಸ್ಥಿರ ಶರೀರವ ನಂಬಲು ಬೇಡ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ. ಅಂದಿಗಿಂದಿಗಿ ಒಂದೆ ತಂದೆ ಗುರು ಗೋವಿಂದ, ಅಂದಿಗಿಂದಿಗಿ ಒಂದೆ ಅಂದಿಗಿಂದಿಗಿ ಒಂದೆ ತಂದೆ ಗುರು ಗೋವಿಂದ. ಸುಂದರ ಶಿಶು ನಾಳ ದೀಶನ ಕಂದ, ಸುಂದರ ಶಿಶು ನಾಳ ದೀಶನ ಕಂದ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ. ಅಸ್ಥಿರ ಶರೀರವ ನಂಬಲು ಬೇಡಾಯಿ, ಅಸ್ಥಿರ ಶರೀರವ ನಂಬಲು ಬೇಡ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ. ಆತ್ಮದ ವಿಚಾರಗಳು ಆತ್ಮದೊಳಿರುತ್ತೀರೆ, ಆತ್ಮದ ವಿಚಾರವು ಆತ್ಮದೊಳಿರುತ್ತೀರೆ. ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದೆ